ಸಂಪರ್ಕಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9481527260. ಇನ್ನು ಕರೆ ಮಾಡಲು ನಮ್ಮ ಫೋನ್ ಸಂಖ್ಯೆ 2702282 STD ಕೋಡ್ ಸಂಖ್ಯೆ 08282. ಕೇಳುಗರು, 2024 ಸಿಹಿ ಕಹಿ ಅನುಭವಗಳು, 2025 ನಿಮ್ಮ ಹೊಸ ಸಂಕಲ್ಪಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. 31 ರಾತ್ರಿ ಮಂಗಳವಾರ ಮೂಡಿ ಬರ್ತಿದೆ ಹೊಸ ವರ್ಷದ ಹೊಸ್ತಿಲಲ್ಲಿ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ರೈತ ಉತ್ಪಾದಕ ಕಂಪನಿಗಳ ಕುರಿತು ಸಂದರ್ಶನ. ICAR ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞರಾದ ಡಾ ರಘುರಾಜ್ ಜೆ ಅವರೊಂದಿಗೆ ಸಂದರ್ಶನ ಸದಸ್ಯರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ರಘುರಾಜ್ ಅಂತೇಳಿ, ಕೃಷಿ ವಿಸ್ತರಣಾ ತಜ್ಞನಾಗಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ನಿಮಗೆ ಇವತ್ತು ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿಕೊಡ್ತೀನಿ ನಿಮಗೆ. ರೈತ ಬಾಂಧವರೇ, ನಮಗೆಲ್ಲ ಗೊತ್ತಿರುವ ಹಾಗೆ ದೇಶದಲ್ಲಿ ಸುಮಾರು 80-85% ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಇರುವಂತ ನಮ್ಮ ದೇಶ ಕೃಷಿ ಕ್ಷೇತ್ರದಲ್ಲಿ. ಇಂಥ ಹಿಡುವಳಿದಾರರು ಹೆಚ್ಚಿರುವಾಗ ಲಾಭದಾಯಕವಾಗಿ ಕೃಷಿ ನಡೆಯುವಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಇರೋ ಸಿಚುವೇಶನ್. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ರೈತ ಉತ್ಪಾದಕ ಕಂಪನಿಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಏನಿದು ರೈತ ಉತ್ಪಾದಕ ಕಂಪನಿಗಳು ಅಂತಂದ್ರೆ, ನಾನು ಹೆಸರೇ ಹೇಳುವ ಹಾಗೆ ರೈತರು ಅವರು ಉತ್ಪನ್ನ ಮಾಡಿದ್ದನ್ನ ಮಾರುಕಟ್ಟೆ ಮಾಡೋದಿಕ್ಕೆ ಕಂಪನಿಗಳನ್ನ ಸ್ಥಾಪಿಸುವುದು. ಹಾಗಾಗಿ ಇದು ಕಂಪನಿಗಳು, ನಾವು ಸೊಸೈಟಿ ಸಂಘಗಳನ್ನ ನೋಡ್ತೀವಿ, ಆದ್ರೆ ಇದು ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗೋದ್ರಿಂದ ಇದು ಯಾವುದೇ ನಮ್ಮ ದೇಶದಲ್ಲಿ ಕಾಣುವಂತ ದೊಡ್ಡ ಕಂಪನಿಗಳ ತರನೇ ಇದು ಒಂದು ಸಹ ರೈತ ಉತ್ಪಾದಕ ಕಂಪನಿಗಳಾಗಿರುತ್ತೆ. ಆದ್ರೆ ಇದರಲ್ಲಿ ಎಲ್ಲಾ ಷೇರುದಾರರು ರೈತರೇ ಆಗಿರ್ತಾರೆ. ಅಂದ್ರೆ ಷೇರುದಾರರು ಅಂದ್ರೆ ಈ ಒಂದು ಕಂಪನಿಯ ಮಾಲೀಕರೇ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಒಂದೊಂದು ಷೇರು ತರ ಒಂದು ಷೇರ್ ಅಮೌಂಟ್ ಅಂತೇಳಿ 1,000 ರೈತರುಗಳೆಲ್ಲರೂ ಕಂಟ್ರೋಲ್ ಮಾಡಿ 500-1,000 ಜನ ರೈತರುಗಳು ಈ ರೀತಿ ಒಂದು ಸಂಘಟನೆಗೊಂಡು ಒಂದು ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪಿಸಲಾಗುತ್ತೆ. ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಮೊದಲ 2-3 ಅನುದಾನಗಳು ಸಹ ಬರುತ್ತೆ ಯಶಸ್ವಿಯಾಗಿ ನಡೆಯಲು. ಒಂದು ಕಂಪನಿ ಅಂತಂದ್ರೆ ಮೊದಲನೇ ಪ್ರಾರಂಭಿಸಿದಾಗ ಹೆಚ್ಚಿನ ಒಂದು ಖರ್ಚು ಜಾಸ್ತಿ ಇರುತ್ತೆ, ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸರ್ಕಾರದಿಂದನೂ ಹೊಂದಿಕೆ ಹಣವಾಗಿ ಅನುದಾನ ಬರುವಂತ ಸೌಲಭ್ಯನೂ ಇದೆ. ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ನಾವು ಏನು 500-1,000 ಜನ ರೈತರು ಷೇರ್ ಆಗ್ತಾರೆ. ಅದರಲ್ಲಿ ಒಂದು 5-10 ಅಥವಾ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ 15 ಜನದವರೆಗೂ ನಿರ್ದೇಶಕ ಮಂಡಳಿಯನ್ನ ನಾವು ಆಯ್ಕೆ ಮಾಡಿಕೊಂಡು ಅವರೇ ರೈತರೇ ಆಯ್ಕೆ ಮಾಡಿಕೊಂಡು ಒಬ್ಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನ ಅವರು ಕೆಲಸಕ್ಕೆ ತಗೋಬೇಕಾಗುತ್ತೆ. ಪ್ರತಿದಿನದ ಕೆಲಸ ನೋಡ್ಕೊಳ್ಳೋದಕ್ಕೆ ಕಚೇರಿ ಸಹಾಯಕ ಅಥವಾ ಡೇಟಾ ಎಂಟ್ರಿ ಆಪರೇಟರ್ ಅಂತ ಒಬ್ಬ ಇನ್ನೊಬ್ಬರನ್ನ ಸಹಾಯಕ್ಕೆ ತಗೊಂಡು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕಚೇರಿಯನ್ನ ತೆರೆಕೊಂಡು ಅದರಲ್ಲಿ ಪ್ರಾರಂಭದಲ್ಲಿ ರೈತರಿಗೆ ಬೇಕಾಗಿರುವಂತಹ ಬೀಜ, ಗೊಬ್ಬರ, ಔಷಧಿ, ಇತರೆ ನೀರಾವರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳನ್ನ ಮೊದಲು ಮಾರಾಟ ಮಾಡುವುದು. ತದನಂತರ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ರೈತರು ಬೆಳೆದಂತ ಬೆಳೆಗಳನ್ನ ಒಂದು ಉತ್ತಮ ಬೆಲೆಗೆ ಮಾರಾಟ ಮಾಡುವುದು ಕಂಪನಿಯ ಮುಖಾಂತರ ಪ್ರಮುಖವಾದಂತ ಉದ್ದೇಶ ಒಂದು. ಯಾಕೆ ಅಂತಂದ್ರೆ, ಒಬ್ರು ಸಣ್ಣ ಹಿಡುವಳಿ ರೈತರಿದ್ದಾರೆ ಅಂತಂದ್ರೆ ಅವರು ಉದಾಹರಣೆಗೆ ಮೆಕ್ಕೆಜೋಳನೆ 20-30 ಬೆಳೆದ್ದಾರೆ ಅಂತಂದ್ರೆ ಅದನ್ನ ಅವರು APMCಗೋ ಅಥವಾ ದೂರದಲ್ಲಿರೋ ಮಾರ್ಕೆಟ್ಗೆ ತಗೊಂಡೋಗ್ಬೇಕು ಒಂದು, ಇಲ್ಲ ಅಂತಂದ್ರೆ ಅವ್ರ ಮನೆ ಹತ್ರನೇ ಅವರು ವ್ಯಾಪಾರಸ್ಥರು ಸ್ಥಳೀಯ ವ್ಯಾಪಾರಸ್ಥರು ಕೇಳಿದಂತ ಬೆಲೆಗೆ ಮಾರಾಟ ಮಾಡಿಬಿಡುವಂತದ್ದು ಒಂದು. ಇವೆರಡೂ ಸಹ ರೈತರಿಗೆ ಇದುವರೆಗೂ ಹೆಚ್ಚಿನಾಗಿ ಲಾಭದಾಯಕವಾಗಿ ಕಾಣಿಸ್ತಾ ಇಲ್ಲ. ಆದ್ದರಿಂದ ರೈತ ಉತ್ಪಾದಕ ಕಂಪನಿಯ ಮುಖಾಂತರ 300-400 ಜನಗಟ್ಟಲೆ ಬೆಳೆದಂತ ಈ ಒಂದು ಯಾವುದೇ ಬೆಳೆ ಆಗಿರ್ಬೋದು ಅದನ್ನ ಸಂಗ್ರಹಗೊಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಅದು 100-106 ಆಗುತ್ತೆ. ಆಗ ಮಾರುಕಟ್ಟೆಗೆ ನಾವು ಕಂಪನಿ ಮುಖಾಂತರ ಹೋದರೆ ಹೆಚ್ಚಿನ ಬೆಲೆಯನ್ನು ನಾವು ರೈತರಿಗೆ ಕೊಡಿಸಬಹುದು, ಕಂಪನಿನೂ ಹೆಚ್ಚಿನ ಒಂದು ಲಾಭದಾಯಕವಾಗಿ ಬೆಳೆಯಬಹುದು. ಇದು ಒಂದು ರೈತರು ಬೆಳೆದಂತ ಕೃಷಿಯ ಉತ್ಪನ್ನವನ್ನ ನೇರವಾಗಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ. ಇನ್ನೊಂದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ಅಂತಂದ್ರೆ ಆಯ್ದಂತ ಬೆಳೆಗಳಲ್ಲಿ ರೈತರು ಏನು ಬೆಳೀತಾರೆ ಅವುಗಳಿಗೆ ಒಂದು ಮೌಲ್ಯವರ್ಧನೆ ಮಾಡಿ ಕಂಪನಿಯ ಮುಖಾಂತರ ಕಂಪನಿಯ ಒಂದು ಬ್ರಾಂಡ್ನಲ್ಲೇ ಪ್ಯಾಕ್ ಮಾಡಿ ಮಾರುಕಟ್ಟೆಯನ್ನ ಒಂದು ಸಿದ್ಧವಾದ ವಸ್ತುವನ್ನ ತಯಾರಿಸಿ ಮಾರುಕಟ್ಟೆಗೆ ಮಾಡುವಂತ ವ್ಯವಸ್ಥೆಯನ್ನ ರೈತ ಉತ್ಪಾದಕರ ಕಂಪನಿಗಳು ಮಾಡಬೇಕಾಗುತ್ತೆ. ಇದಕ್ಕೆ ರೈತರು ಉತ್ಪಾದಕ ಕಂಪನಿಯಲ್ಲಿ ಸರ್ಕಾರದಿಂದ ಯಾವುದೇ ಜಮೀನನ್ನು ರೈತ ಉತ್ಪಾದಕರ ಕಂಪನಿಗಳಿಗೆ ಕೊಡುವಂತ ವ್ಯವಸ್ಥೆ ಇಲ್ಲ. ಇದು ಕಂಪನಿ ಆಗಿರುವುದರಿಂದ ಕಂಪನಿನೇ 25 ವರ್ಷಕ್ಕೂ ಹೆಚ್ಚು ಯಾವ್ದಾದ್ರು ಜಾಗನ ಒಂದು ಲೀಸ್ ಮೇಲೆ ತಗೊಂಡ್ರೆ ಅಥವಾ ಕಂಪನಿನೇ ಒಂದು 1/2 ಎಕರೆನೋ 1 ಎಕರೆನೋ ಜಮೀನನ್ನ ಕೊಂಡ್ಕೊಂಡ್ರೆ ಕಂಪನಿ ಹೆಸರಿಗಿದ್ರೆ ಸರ್ಕಾರದಿಂದ ಅಲ್ಲಿ ಗೋಡನ್ ಕಟ್ಟಕ್ಕಾಗಿರ್ಬೋದು ಮೌಲ್ಯವರ್ಧನ ಘಟಕಗಳನ್ನ ಕಟ್ಟಿಕೊಳ್ಳೋಕೆ ಅಥವಾ ಕಚೇರಿ ಕಟ್ಟಿಕೊಳ್ಳೋದಿಕ್ಕೆ ಅನೇಕ ಯೋಜನೆಯಡಿ ಹಣದ ಒಂದು ಈ ಸಹಾಯಧನದ ಮುಖಾಂತರ ಹಣದ ಸಹಾಯ ಇರುತ್ತೆ. ಇದು ನಾನು ಮೊದಲೇ ಹೇಳಿದ ಹಾಗೆ ಕಂಪನಿ ಆಕ್ಟ್ನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಏನು ಕಂಪನಿಗೆ ಅಪ್ಲೈ ಆಗ್ತವೋ ಟ್ಯಾಕ್ಸ್ ಕಟ್ಟೋದು GST ಆಗಿರ್ಬೋದು ಪ್ರತಿ ತಿಂಗಳು ಇದನ್ನ ಅಕೌಂಟ್ ಕಂಪ್ಲೈನ್ಸಸ್ ಗಳನ್ನ ಮಾಡೋದು 6 ತಿಂಗಳಿಗೆ ವರ್ಷಕ್ಕೆ ಅದನ್ನ ಡೈರೆಕ್ಟರ್ನ ಒಂದು ಡಿಜಿಟಲ್ ಸಿಗ್ನೇಚರ್ ಮಾಡುವಂತ ಎಲ್ಲ ಖರ್ಚು ವೆಚ್ಚಗಳು ಪ್ರತಿ ತಿಂಗಳು ಬಂದೇ ಬರ್ತವೆ. ವ್ಯಾಪಾರಕ್ಕೋಸ್ಕರನೇ ರೈತ ಉತ್ಪಾದಕರ ಕಂಪನಿ ಮಾಡಿರೋದ್ರಿಂದ ಕಂಪನಿ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಇಂಡಿಕೇಟರ್ ಯಾವುದು ಅಂತಂದ್ರೆ ಕಂಪನಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇದನ್ನ ನೋಡಿದಾಗ ಕಂಪನಿ ಆರೋಗ್ಯಕರವಾಗಿ ಬೆಳೀತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಗೊತ್ತಾಗುತ್ತೆ. ವಿಷಯ ತಜ್ಞರೇ, ಈಗ ತಾವು ಕೃಷಿ ವಿಸ್ತರಣಾ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ರೈತ ಉತ್ಪಾದಕ ಕಂಪನಿ ಬಗ್ಗೆ ನಮ್ಮ ರೈತ ಬಾಂಧವರು ಯಾವ ರೀತಿಯಿಂದ ಆಸಕ್ತಿ ತೋರಿಸ್ತಾ ಇದ್ದಾರೆ, ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಯಾವ ರೀತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮತ್ತೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ತಾವು ಯಾವ ರೀತಿಯಿಂದ ರೈತರ ಒಂದು ಮನವೊಲಿಸ್ತಾ ಇದ್ದೀರಿ? ನೀವೀಗ ಕೇಳಿದ ಹಾಗೆ ನಮ್ಮ ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಜ್ಯ ಸರ್ಕಾರದ ಅಮೃತ್ ರೈತ ಉತ್ಪಾದಕ ಯೋಜನೆಯಡಿ 2021-22 17 ರೈತ ಉತ್ಪಾದಕ ಕಂಪನಿಗಳನ್ನ ನಾವು ಸಂಪನ್ಮೂಲ ಸಂಸ್ಥೆಯಾಗಿ ಸ್ಥಾಪನೆ ಮಾಡಿದ್ದೀವಿ. ಕೃಷಿ ತೋಟಗಾರಿಕೆ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆ ಒಂದು ಹಣದ ಸಹಾಯದಿಂದ ಚಿತ್ರದುರ್ಗದಲ್ಲಿ 5, ದಾವಣಗೆರೆಯಲ್ಲಿ 7 ಮತ್ತು ಹಾವೇರಿ ಜಿಲ್ಲೆಯಲ್ಲಿ 5 ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿದೀವಿ. ನೀವು ಹೇಳಿದ ಹಾಗೆ ರೈತರ ಸ್ಪಂದನೆ ಹೇಗಿದೆ ಅಂತೇಳಿ ಕೇಳಿದ್ರಿ ಪ್ರಶ್ನೆನ. ಇದು ಒಂದು ಬಹಳ ಕ್ಲಿಷ್ಟಕರವಾದಂತ ಒಂದು ಸಮಸ್ಯೆ. ರೈತರನ್ನ ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆಗೊಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಜಾತಿ ಧರ್ಮಗಳು ಅಡ್ಡ ಬರ್ತವೆ. ದೊಡ್ಡ ರೈತರು, ಮಧ್ಯಮ ರೈತರು, ಸಣ್ಣ ರೈತರು ಮತ್ತು ಭೂರಹಿತ ರೈತರು ಇವುಗಳ ಒಂದು ವ್ಯತ್ಯಾಸನೂ ಬರುತ್ತೆ. ತದನಂತರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ರಾಜಕೀಯ ಗ್ರಾಮೀಣ ಮಟ್ಟದಲ್ಲಿ ಸಂಪೂರ್ಣವಾಗಿ ಬೇರೂರುವುದರಿಂದ ಈ ಎಲ್ಲ ಮನಸ್ಥಿತಿ ಇರುವಂತಹ ರೈತರುಗಳನ್ನ ಒಟ್ಟುಗೂಡಿಸಿ ಈ ಒಂದು ಅವರನ್ನ ಒಂದಾಗಿ ಸಂಘಟಿಸಿ ಒಂದೇ ವೇದಿಕೆಗೆ ಆ ರೈತರನ್ನ ತರುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಈ ಒಂದು ಸಹಕಾರಿ ಜೀವನ, ಸಹಕಾರಿ ವ್ಯವಸ್ಥೆ, ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಏನ್ ಹೇಳ್ತಾರೆ, ಇದು ಭಾರತದಲ್ಲಿ ಯಶಸ್ವಿ ಆಗದ ಒಂದು ವಿಷಯ ಅಂತೇಳಿ ಹೇಳ್ತಾರೆ. ಆದ್ರೆ ನಂದಿನಿ ಮತ್ತು ಅಮೂಲ್ ಇದಕ್ಕೆ ಉದಾಹರಣೆಗೆ ಪ್ರತ್ಯೇಕವಾಗಿದ್ದಾವೆ. ಯಶಸ್ವಿಯಾಗಿ ಅವುಗಳು ಚೆನ್ನಾಗಿ ನಡೀತಾ ಇದಾವೆ. ಆದರೆ ಸಂಘಟಿಸಿದರೆ ಅವರನ್ನ ಎಲ್ಲರನ್ನು ಮನವೊಲಿಸಿ ರೈತ ಉತ್ಪಾದಕ ಕಂಪನಿಗಳು ರೈತರ ಅಭ್ಯುದಯಕ್ಕೆ ಮಾಡಿದಂತ ಈ ಕಂಪನಿಗಳು ಅವರು ತಮ್ಮ ಎಲ್ಲ ವ್ಯತ್ಯಾಸಗಳನ್ನು ಬದಿಗಿಟ್ಟರೆ ರೈತ ಉತ್ಪಾದಕ ಕಂಪನಿಗಳು ಯಶಸ್ವಿಯಾಗಿ ನಡೀತವೆ. ರೈತ ಉತ್ಪಾದಕ ಕಂಪನಿಗಳು ಯಶಸ್ವಿಯಾಗಿ ನಡೆದಿದ್ದಾವೆ ಅಂತಂದ್ರೆ ಆ ಭಾಗದ ರೈತರ 90% ಸಮಸ್ಯೆಗಳು ಬಗೆಹರಿದವು ಅಂತೇಳಿ ನಾವು ಅಂದ್ಕೋಬಹುದು. ಯಾಕೆ ಅಂತಂದ್ರೆ ಅವರು ಬೆಳೆಗೆ ಬೆಳೆಯೋದಕ್ಕೆ ಬೇಕಾಗಿದ್ದುವಂತ ಒಳಸುರಿಗಳು ಎಲ್ಲವೂ ಸಹ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವಂತ ವ್ಯವಸ್ಥೆ ಆಗುತ್ತದೆ ಮತ್ತು ರೈತರು ಬೆಳೆದಂತ ಎಲ್ಲ ಉತ್ಪನ್ನಗಳಿಗೂ ಒಂದು ಉತ್ತಮವಾದ ಬೆಲೆ ಸಿಗು ಕೊಂಡುಕೊಳ್ಳುವಂತ ಅವಕಾಶನೂ ಸಹ ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ಇದೆ. ಈಗ ಕೃಷಿ ವಿಜ್ಞಾನ ಕೇಂದ್ರ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಈ ಒಂದು ನಿಟ್ಟಿನಲ್ಲಿ ಯಾವ ಒಂದು ದಾಪುಗಾಲು ಹಾಕಿದೆ ಸರ್? ದಾವಣಗೆರೆ ಜಿಲ್ಲೆಗೆ ಬಂದ್ರೆ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ಒಂದು ರೈತಾಪಿ ವರ್ಗದವರ ಸಂಘಟನೆಗೆ ಬಂದ್ರೆ ಈಗಾಗಲೇ ಹೇಳಿದಿರಿ ಸುಮಾರು ಇದಕ್ಕೆ ಕಾರಣಗಳು ಅಡ್ಡ ಬರ್ತಾ ಇದೆ ಅಂತೆ. ಆದಾಗ್ಯೂ ನಿಮ್ಮ ಒಂದು ಆದ್ಯತೆಯ ಮೇರೆಗೆ ಅಥವಾ ಸರ್ಕಾರದ ಒಂದು ಅವರ ಒಂದು ಆದೇಶದ ಮೇರೆಗೆ ಹೇಗೆ ಇದನ್ನ ನಿಭಾಯಿಸ್ತಾ ಇದ್ದೀರಿ? ನಾನು ಮೊದಲೇ ಹೇಳಿದ ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳ ಜೊತೆಗೆ ಕಂಪನಿ ಒಂದು ಪ್ರಾರಂಭ ಆಗ್ಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹಣದ ಒಂದು ಸಹಾಯ ಮತ್ತು ಸಹಕಾರ ಬೇಕಾಗುತ್ತೆ. ಇದು ಒಂದು ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭವಾಗಿರುವಂತಹ ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಸಹ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾವೆ. ಅವರು ಒಂದು ಜಮೀನು ತಗೊಂಡು ಒಂದು ಮೌಲ್ಯವರ್ಧನ ಘಟಕಗಳನ್ನ ಮಾಡಿಕೊಳ್ಳೋದಿಕ್ಕಾಗ್ಲಿ ವ್ಯಾಪಾರ ಪ್ರಾರಂಭ ಮಾಡೋದಿಕ್ಕಾಗ್ಲಿ ಪ್ರಥಮವಾಗಿ ಒಂದು ದೊಡ್ಡ ಪ್ರಮಾಣದ ಹಣದ ಸಹಾಯ ಬೇಕಾಗುತ್ತದೆ. ಈ ಒಂದು ಹಣದ ಸಹಾಯ ಬ್ಯಾಂಕ್ಗಳಿಂದ ಪಡಿಬಹುದು, ಅದಕ್ಕೆ ನಿಯಮಗಳು ಕೆಲವು ಅಡ್ಡ ಬರ್ತವೆ. ಆ ಎಲ್ಲಾ ನಿಯಮಗಳನ್ನ ನಾವು ಪಾಲಿಸಿದ್ದೇ ಆದ್ರೆ ರೈತ ಉತ್ಪಾದಕ ಕಂಪನಿಗಳಿಗೆ ಒಂದಿಷ್ಟು ಪ್ರಮಾಣದ ಬ್ಯಾಂಕ್ಗಳಿಂದ ಹಣದ ಸಹಾಯ ಸಿಗುವಂತ ಚಾನ್ಸಸ್ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸೋರ್ಷಿಯಂ ಅಂತ ಯೋಜನೆ ಇದೆ. ಇದು ರೈತ ಉತ್ಪಾದಕ ಕಂಪನಿಗೆ ಹೆಚ್ಚಿನ ಒಂದು ಎಲ್ಲ ತರಹದ ಸಹಾಯ ಮಾಡೋದಿಕ್ಕೆ ಈ ಒಂದು ಯೋಜನೆಯನ್ನೇ ಕೇಂದ್ರ ಸರ್ಕಾರ ಮಾಡಿದೆ. ಇದರಲ್ಲಿ ರೈತರು ಗೋಡನ್ಗಳಾಗಿರ್ಬೋದು, ಮೌಲ್ಯವರ್ಧನ ಘಟಕಗಳನ್ನ ಒಂದು ಈ ಸಹಾಯಧನದ ಮುಖಾಂತರ ಕಟ್ಟಿಕೊಳ್ಳೋದಿಕ್ಕೆ ಅವಕಾಶ ಇದೆ. ಇನ್ನ ಉಳಿದಿರೋ ಅವಕಾಶ ಅಂತಂದ್ರೆ ಷೇರುದಾರರ ಒಂದು ಏನು ಮೊತ್ತವನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಆಗುತ್ತೆ ಹೊರತು ಕಂಪನಿ ಆಗಿರುವುದರಿಂದ ಕಂಪನಿಗಳಿಗೆ ಇರುವಂತ ಬಂಡವಾಳವನ್ನ ಜಾಸ್ತಿ ಮಾಡೋದಿಕ್ಕೆ ಹೆಚ್ಚಿನ ಅವಕಾಶಗಳು ಇರುವುದಿಲ್ಲ. ಯಾರೋ ಅದಕ್ಕೋ ಯಾವ ಅಮೌಂಟ್ ಕೊಡ್ತಾರೆ ಅಂತಂದ್ರೆ ಈ ಕಂಪನಿ ಒಳಗಡೆಗೆ ತಗೊಳಕ್ಕೆ ಬರೋದಿಲ್ಲ, ಅದು ಲೆಕ್ಕದ ಪ್ರಕಾರ ತಪ್ಪಾಗುತ್ತೆ. ಷೇರು ಬಂಡವಾಳವನ್ನೇ ರೈತ ಬಾಂಧವರು ಜಾಸ್ತಿ ಮಾಡಿಕೊಂಡು ಬಂಡವಾಳವನ್ನ ಮಾಡ್ಕೋಬೇಕಾಗತ್ತೆ. ಈಗ ಈ ಒಂದು ಕಂಪನಿಯ ಒಂದು ಹುಟ್ಟಾಕ್ಬೇಕಾದ್ರೆ, ರೈತ ಉತ್ಪಾದಕ ಕಂಪನಿ ಹುಟ್ಟಾಕ್ಬೇಕಾದ್ರೆ ಏನೆಲ್ಲ ಒಂದು ಮಾನದಂಡಗಳನ್ನು ನಾವು ಅನುಸರಿಸಬೇಕು, ಮತ್ತೆ ಇದರ ಒಂದು ಸದಸ್ಯರು ಎಷ್ಟಿರಬೇಕು, ಹಣ ಎಷ್ಟು ತೊಡಗಿಸಬೇಕು, ಮತ್ತೆ ಇದರ ಒಂದು ನಿರ್ವಹಣೆ ಹೇಗೆ, ಮತ್ತೆ ಇದರ ಒಂದು ರಿಜಿಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ, ಇದಕ್ಕೆಲ್ಲ ಯಾವ ಒಂದು ಕ್ರಮ ನಾವು ಅನುಸರಿಸಬೇಕಂತ ಹೇಳ್ತೀರಾ? ಅನೇಕ ಮಾನದಂಡಗಳನ್ನ ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಸಹ ಒಳಪಡುತ್ತೆ. ನಾವು ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದೀವಿ, ಈ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ, ಕಂಪನಿ ಆಕ್ಟ್ ಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಾವು ರಿಜಿಸ್ಟರ್ ಮಾಡೋದ್ರಿಂದ ರೈತ ಬಾಂಧವರಿಗೆ ಆ ಒಂದು ಕಂಪನಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ. ಸದ್ಯಕ್ಕೆ ಸರ್ಕಾರ ಯಾವುದೇ ಕಾನೂನುಗಳನ್ನು ಚೇಂಜ್ ಮಾಡಿಲ್ಲ, ಕಂಪನಿ ಆಕ್ಟ್ ನಲ್ಲೇ ಇದೆ. ಇದು ಈ ಒಂದು ಕಂಪನಿ ಆಕ್ಟ್ ಪ್ರಕಾರ ನಾವು ಎಷ್ಟು ಜನ ಬೇಕಾದ್ರೂ ಕಂಪನಿನ ಪ್ರಾರಂಭ ಮಾಡಬಹುದು. ಒಂದು 500 ಜನ ಅಥವಾ 300 ಜನರಿಂದ ಹಿಡಿದು 1000 ಜನನೋ 2000 ಜನನೋ ಎಷ್ಟು ಜನ ಬೇಕಾದ್ರೂ ಷೇರುದಾರಾಗಬೇಕು. ಮಾನದಂಡಗಳು ಅಂತಂದ್ರೆ ಇದಕ್ಕೆ ಈ ಎಲ್ಲ ರೈತ ಬಾಂಧವರು ಒಂದು ಹತ್ತಿರದಾಗಿ 1, 2, 3 ಅಥವಾ 1-4-5 ಕಿಲೋಮೀಟರ್ ಒಳಗಡೆನೆ ಇದ್ರೆ ತುಂಬಾ ಸಂಪರ್ಕಕ್ಕೆ ಬಹಳ ಅನುಕೂಲ ಆಗುತ್ತೆ. ಅವರು ಕೃಷಿಗೆ ಸಂಬಂಧಪಟ್ಟಂತ ಪರಿಕರಗಳನ್ನ ತಗೊಂಡೋದಕ್ಕೆ ಆಗ್ಲಿ ಅಥವಾ ಕಂಪನಿ ಮುಖಾಂತರ ರೈತರು ಬೆಳೆದಂತ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡೋದಕ್ಕಾಗ್ಲಿ ಈ ಒಂದು ಕಂಪನಿಯ ಕೇಂದ್ರ ಸ್ಥಾನದಿಂದ ಹತ್ತಿರ ಇದ್ರೆ ತುಂಬಾ ಒಳ್ಳೇದು, ದೂರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡುವುದು. ಒಂದು ಇನ್ನೊಂದು, ಯಾರು ಕಂಪನಿಯ ಒಂದು ಷೇರ್ದಾರ್ ಆಗ್ಬೇಕು ಅನ್ನೋದನ್ನ ಪ್ರಮುಖವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರು ದೊಡ್ಡ ರೈತರಿದ್ದಾರೆ, 20 ಎಕರೆ 30 ಎಕರೆ ಇರುವಂತ ರೈತರು, ಹಣಕಾಸಿನ ಒಂದು ವಿಚಾರದಲ್ಲಿ ಸದೃಢರಾಗಿದ್ದಾರೆ, ಅವರಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿಯ ಅವಶ್ಯಕತೆ ಬರುವುದಿಲ್ಲ. ಯಾರಿಗೆ ಹೆಚ್ಚಿನ ಅವಶ್ಯಕತೆ ಇದೆ ಅಂತಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನು ಆ ಒಂದು ಕೃಷಿನಲ್ಲಿ ಹೆಚ್ಚಿನ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಅವರು ಬೆಳೆದಂತ ಬೆಳೆಗೆ ಈ ಸಣ್ಣ ಪ್ರಮಾಣದಲ್ಲಿ ಉತ್ತಮವಾದಂತ ಒಂದು ಮಾರ್ಕೆಟ್ ಅನ್ನ ಅವರು ಕೊಂಡ್ಕೊಳಕಾಗೋದಿಲ್ಲ, ಅವರಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿಯ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಷೇರುದಾರರನ್ನ ಮಾಡಿಕೊಳ್ಳುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಎಲ್ಲರೂ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಜೊತೆಗೆ ಸಮಾಜದಲ್ಲಿರುವಂತ ಎಲ್ಲ ಒಂದು ಈ ಜಾತಿ ವರ್ಗದವರನ್ನ ಸೇರಿಸಿಕೊಂಡು ಮಾಡಿದ್ರೆ ಆವಾಗ ಒಗ್ಗಟ್ಟಿನಿಂದ ಮುಂದೋಗಲು ಒಂದು ಉತ್ತಮ ಸಹಕಾರಿಯಾಗುತ್ತದೆ. ತದನಂತರ ಕಂಪನಿಯ ಒಂದು ಸೆಕ್ರೆಟರಿ ಅವರು ಕಂಪನಿ ರಿಜಿಸ್ಟ್ರೇಷನ್ ಗೆ ಸಹಾಯ ಮಾಡ್ತಾರೆ. ಇದನ್ನ ಆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಾರೆ ಕಂಪನಿ ಸೆಕ್ರೆಟರಿಗಳು ಅಂತೇಳಿ, ಅವರು ಕಂಪನಿ ಆಕ್ಟ್ ನಲ್ಲೇ ರಿಜಿಸ್ಟರ್ ಆಗುತ್ತೆ. ಆ ಷೇರುದಾರರಲ್ಲೇ ಒಂದು 5-15 ಜನದವರೆಗೂ ನಿರ್ದೇಶಕ ಮಂಡಳಿಯನ್ನ ಆಯ್ಕೆ ಮಾಡ್ಕೋಬಹುದು. ಆ ನಿರ್ದೇಶಕ ಮಂಡಳಿಯಲ್ಲಿ ಅವರು ಅಧ್ಯಕ್ಷರನ್ನೊಬ್ಬರನ್ನ ಮಾಡ್ಕೋಬೇಕಾಗುತ್ತೆ. ಉಪಾಧ್ಯಕ್ಷರು ಬೇಕು ಅಂತಂದ್ರೆ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಮತ್ತೆ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ. ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಿಗೆ ಚೆಕ್ಗೆ ಸೈನ್ ಮಾಡುವಂತ ಒಂದು ಅಥಾರಿಟಿಯನ್ನ ಹೊಂದಿರ್ತಾರೆ. ಒಂದು ಕಚೇರಿ ಅಂತ ಬೇಕಾಗುತ್ತೆ. ಪ್ರಾರಂಭದಲ್ಲೇ ಒಂದು ಸಿದ್ಧವಾಗಿರುವಂತಹ ಕಚೇರಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೂ ಸಿಗೋದಿಲ್ಲ. ಒಂದು ಬಾಡಿಗೆ ಆಧಾರಿತವಾಗಿಯೋ ಅಥವಾ ಯಾವ್ದಾದ್ರು ಒಂದು ಸರ್ಕಾರಿ ಒಂದು ಕಚೇರಿ ಉಪಯೋಗಿಸ್ತಾ ಇಲ್ಲ ಅಂತಂದ್ರೆ ತಾತ್ಕಾಲಿಕವಾಗಿ ಅಂತ ಜಾಗಗಳಲ್ಲಿ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಪ್ರಾರಂಭ ಮಾಡಬಹುದು. ಆದರೆ ಆದಷ್ಟು ಬೇಗ ಕಂಪನಿ ತನ್ನ ಸ್ವಂತ ಕಚೇರಿಯನ್ನ ಸ್ವಂತ ಜಮೀನಿಗೆ ಬದಲಾವಣೆಗೊಳ್ಳುವುದು ಕಂಪನಿಯ ಅಭಿವೃದ್ಧಿಯ ಒಂದು ಸಂಕೇತವಾಗಿದೆ. ಇವಿಷ್ಟು ಕಂಪನಿಯ ಪ್ರಮುಖ ನಿಬಂಧನೆಗಳು. ಇವುಗಳನ್ನೆಲ್ಲವನ್ನು ಒಂದು ಟೈಮ್ ಪೀರಿಯಡ್ ಅಂತೇಳಿ ಇರುತ್ತೆ. ಪ್ರತಿ ತಿಂಗಳು GST ಮಾಡೋದಾಗ್ಲಿ, ಪ್ರತಿ ವರ್ಷ ಆಡಿಟ್ ಮಾಡಿಸಿ ಕಂಪಲ್ಸರಿಯಾಗಿ ಆಡಿಟ್ ಮಾಡಿಸಲೇಬೇಕು. ತದನಂತರ ಪ್ರತಿ ವರ್ಷ September 30 ಈಗಿನ ಕಾನೂನು ಪ್ರಕಾರ ಒಂದು ಸಾರ್ವಜನಿಕ ಸಭೆಯನ್ನ ಕರೀಬೇಕಾಗುತ್ತೆ. ಎಲ್ಲ ಷೇರುದಾರರ ಸಾಮಾನ್ಯ ವಾರ್ಷಿಕ ಸಭೆಯನ್ನ ಕರೀಬೇಕು. ಅಲ್ಲಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಇವು ಕಂಪನಿಯ ನಿಬಂಧನೆಗಳನ್ನು. ಇವುಗಳೆಲ್ಲವನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗತ್ತೆ. ರೈತರು ಈ ಒಂದು ಎಲ್ಲ ಕಾನೂನುಗಳನ್ನ ಪಾಲಿಸುವುದಕ್ಕೆ ನಾವು ಸ್ಥಾಪನೆ ಮಾಡಿರುವಂತಹ ಕಂಪನಿಗಳು ಸಹ ಸೇರಿಕೊಂಡು ದೇಶದಾದ್ಯಂತ ಎಲ್ಲ ಕಷ್ಟಪಡ್ತಾ ಇದ್ದೇವೆ ಕಂಪನಿಯ ಒಂದು ಆಕ್ಟ್ನಲ್ಲಿ. ಈ ಎಲ್ಲ ಒಂದು ಕಂಪ್ಲೈನ್ಸಸ್ಗಳನ್ನ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕಂಪನಿಯ ಆಕ್ಟ್ ಅಲ್ಲಿ ಇರೋದ್ರಿಂದ ಒಂದು ಶುಲ್ಕ ಬೀಳುತ್ತೆ, ದಂಡ ಕಟ್ಟಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲೇ ದಂಡ ಇರೋದ್ರಿಂದ ಕೆಲವು ಪ್ರತಿ ತಿಂಗಳಿಗೆ ದಂಡ ಇರುತ್ತೆ, ಕೆಲವು ವಿಚಾರಗಳಲ್ಲಿ ಪ್ರತಿ ದಿನ ದಂಡ ಇರೋದ್ರಿಂದ ಈ ಒಂದು ನಿಯಮಗಳನ್ನ ಪಾಲಿಸುವುದು ಈ ಒಂದು ರೈತ ಉತ್ಪಾದಕ ಕಂಪನಿಯಲ್ಲಿ ಬಹಳ ಪ್ರಮುಖವಾದಂತ ಒಂದು ಅಂಶ. ಈಗ ರೈತರ ಒಂದು ಅನುಕೂಲಕ್ಕಾಗಿ ಅಥವಾ ಕಂಪನಿಯ ಒಂದು ಅನುಕೂಲಕ್ಕಾಗಿ ಇದು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಾ, ಇಲ್ಲ ತಾಲೂಕಾ ಮಟ್ಟದಲ್ಲಿ ಅಂತ ಹೇಳ್ತೀರಾ, ಇಲ್ಲ ಹೋಬಳಿ ಮಟ್ಟ ಅಂತ ಹೇಳ್ತೀರಾ, ಅಥವಾ ಹೇಗೆ ರೈತರ ಒಂದು ಗುಂಪಿಗೆ ಅನುಗುಣವಾಗಿ ಆಯಾ ಒಂದು ಸ್ಥಳದಲ್ಲಿ ಮಾಡ್ಬೇಕಂತ ಹೇಳ್ತೀರಾ? ಇದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟಗಳಿಂದ ಗ್ರಾಮೀಣ ಮಟ್ಟದಲ್ಲೇ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಸಾವಿರಾರು ಜನ ರೈತರು ಅವರು ಸೇರಿಕೊಂಡು ಈ ಕಂಪನಿಯನ್ನ ಮಾಡಿ ಅವರಿಗೆ ಬೇಕಾಗಿರುವಂತ ಪರಿಕರಗಳನ್ನ ಮತ್ತು ಅವರು ಬೆಳೆದಂತ ಉತ್ಪನ್ನಗಳನ್ನ ಮಾರಾಟ ಮಾಡುವುದಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಈ ವಿಷಯಗಳಿಗೆ ಅವರು ಓಡಾಡುವನ್ನ ಕಡಿಮೆ ಮಾಡೋದಿಕ್ಕೆ ಅಥವಾ ಓಡಾಟವನ್ನ ಪೂರ್ಣ ಪ್ರಮಾಣವಾಗಿ ನಿಲ್ಲಿಸಿ ಗ್ರಾಮೀಣ ಮಟ್ಟದಲ್ಲೇ ಈ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ಳೋಕೆ ಅವಕಾಶ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಆದರೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಸ್ಥಾಪನೆ ಆಗ್ತಿದ್ದಾವೆ, ಅದೇ ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇದರ ಜೊತೆಗೆ ಈಗ ಏನು ಈ ರೈತ ಉತ್ಪಾದಕ ಕಂಪನಿ ಅಂತ ಏನಿದು ಕಾನ್ಸೆಪ್ಟ್ ಇದೆ, ಇದು ಯಾರು ಹುಟ್ಟಾಕಿದ್ರು ಸರ್, ಮತ್ತೆ ಹೇಗೆ ಇದರ ಒಂದು ಬೆಳವಣಿಗೆ ಆಯ್ತು, ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಕಚೇರಿ ಎಲ್ಲಿರೋದು ಅಂತ? ಇದಕ್ಕೆ ಒಂದು ಈ 2007-08 ಒಂದು ಯುರೋಪಿಯನ್ ದೊಡ್ಡ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ನಮ್ಮ ದೇಶಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಇವರು ಬಂದಿದ್ದು. ಈಗ 400-500 ವರ್ಷಗಳ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ತರನೇ ಬಂದಿದ್ದು. ಆ ಯುರೋಪಿಯನ್ ಕಂಪನಿಗಳು ಬಂದಾಗ ಅವರಿಗೆ ನೇರವಾಗಿ ನಮ್ಮ ಭಾರತದ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿ ಮತ್ತು ಇತರೆ ಕೃಷಿ ವಸ್ತುಗಳನ್ನ ಕೊಳ್ಳೋದಿಕ್ಕೆ ಒಂದು ಸಮಸ್ಯೆ ಆಯ್ತು. ರೈತರಿಂದ ನೇರವಾಗಿ ಕೊಳ್ಳೋಂಗಿಲ್ಲ, ಯಾವ್ದಾದ್ರು ಒಂದು ಏಜೆನ್ಸಿಯಿಂದ ಕೊಳ್ಬೇಕು. ಅವರಿಗೆ ಯಾವುದೇ ಕಾನೂನು ಕಟ್ಟಳೆಗಳು ಅವಾಗ ರೈತರಿಂದ ಎದುರಿಸುವಂತ ಸಂದರ್ಭ ಬರೋದಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಿಂದ ಅವರಿಗೆ ಬೇಕಾದಂತ ಒಂದು ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಾಗಿ ಹಣ್ಣು ಮತ್ತು ತರಕಾರಿ ಸಿಗಲಿಲ್ಲ. ಈ ಒಂದು ಅನುಭವವನ್ನು ಪಡೆದಂತ ಸರ್ಕಾರ 2009 ಮತ್ತು 2010 ನಬಾರ್ಡ್ ಮುಖಾಂತರ ಈ ರೈತರನ್ನ ಸಂಘಟಿಸಿ ಕಂಪನಿಗಳನ್ನ ಸ್ಥಾಪಿಸುವ ಒಂದು ಮೊದಲನೇ ಹಂತವಾಗಿ ಈ ದೇಶದಲ್ಲಿ ಪ್ರಾರಂಭವಾಯಿತು. ತದನಂತರ 2015 ಮತ್ತು 2016 ತೋಟಗಾರಿಕೆ ಇಲಾಖೆ ಮುಖಾಂತರ ಪ್ರತಿಯೊಂದು ತಾಲೂಕಿನಂತೆ 100 ತಾಲೂಕುಗಳಲ್ಲಿ 100 ರೈತ ಉತ್ಪಾದಕ ಕಂಪನಿಗಳನ್ನ 2015-16 ಸ್ಥಾಪನೆ ಮಾಡಿದ್ರು. ಆ ನಂತರ 2019 ಕೇಂದ್ರ ಸರ್ಕಾರ 10,000 ರೈತ ಉತ್ಪಾದಕ ಕಂಪನಿಗಳನ್ನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಪ್ರಾರಂಭ ಮಾಡಿದ್ರು. ನಂತರ ರಾಜ್ಯ ಸರ್ಕಾರ 2021-22 ಸುವರ್ಣ ಸ್ವತಂತ್ರ ಉತ್ಸವದ ಅಂಗವಾಗಿ 750 ರೈತ ಉತ್ಪಾದಕ ಕಂಪನಿಗಳನ್ನ 3 ವರ್ಷದಲ್ಲಿ ಅಂದರೆ 2021-22 250, 2022-23 250 ಮತ್ತು 2023-24 250 ರೈತ ಉತ್ಪಾದಕ ಕಂಪನಿಯನ್ನ ರಾಜ್ಯದಾದ್ಯಂತ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪನೆಗೆ ಯೋಜನೆಯನ್ನ ರೂಪಿಸಿತು. ಇದು ಒಂದು ರೈತ ಉತ್ಪಾದಕರ ಒಂದು ಕಂಪನಿ, ಕೃಷಿ ಜೀವನದಲ್ಲಿ ಇದೊಂದು ಹೊಸದೇ ಆಗಿದೆ. ಆದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ಒಂದು ಸಹಾಯ ಮಾಡುತ್ತಿರುವುದನ್ನು ನೋಡಿದ್ರೆ ಕಳೆದ ಒಂದೂವರೆ ದಶಕವನ್ನ ನಾವು ರೈತ ಉತ್ಪಾದಕ ಕಂಪನಿಗಳ ಪರ್ವ ಎಂದೇ ಕರೆಯಬಹುದು. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ನೀವು ಕೂಡ ನಿಮ್ಮೂರಲ್ಲಿ ಅಥವಾ ನಿಮ್ಮ ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಕೂಡ ಈ ರೈತ ಉತ್ಪಾದಕ ಕಂಪನಿಯನ್ನು ಸ್ಥಾಪನೆ ಮಾಡಬೇಕು, ಇದರಲ್ಲಿ ನಾವು ತೊಡಗಿಸಬೇಕು, ನಾವು ಸಂಘಟಿತರಾಗಬೇಕು, ಎಲ್ಲಾ ಜಾತಿಯ ಧರ್ಮಗಳು ಸೇರಿ ಅಂತ ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಮ್ಮ ಕೃಷಿ ವಿಸ್ತರಣಾ ತಜ್ಞರಾದ ರಘುರಾಜ್ ಜೆ ಅವರನ್ನ ತಾವು ಸಂಪರ್ಕಿಸಬಹುದು. ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್, ನಮ್ಮ ಒಂದು ಹೆಚ್ಚಿನ ಒಂದು ಮಾಹಿತಿಗೆ ಮತ್ತೆ ನಿಮ್ಮ ಹತ್ರ ಬಂದು ಇದರ ಬಗ್ಗೆ ತರಬೇತಿ ಪಡೆಯುವುದಾದರೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಿಮ್ಮಿಂದ ಪಡೆಯುವುದಾದ್ರೆ. ನನ್ನ ಮೊಬೈಲ್ ಸಂಖ್ಯೆ 9449833583. ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮೊಬೈಲ್ ಸಂಖ್ಯೆ 9449833583. ಇನ್ನೊಮ್ಮೆ ಇವರಿಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ನೀಡಿದಿರಾ. ರೈತ ಬಾಂಧವರಿಗೂ ನಿಮಗೂ ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೆ ರೈತ ಉತ್ಪಾದಕ ಕಂಪನಿಗಳ ಕುರಿತು ಸಂದರ್ಶನ ಐಸಿಎಆರ್ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞರಾದ ಡಾ ರಘುರಾಜ್ ಜೆ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಎಸ್ಎಂ ಸುಧಾಕರ್. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಡಾ ಅಶೋಕ್ ಎಂ ದಳವಾಯಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇವರು ಕೇಂದ್ರ ಸರ್ಕಾರದ ರೈತರ ಆದಾಯ ದುಪ್ಪಟ್ಟು ಮಾಡುವುದಕ್ಕೆ ಸಂಬಂಧಪಟ್ಟ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಕೃಷಿ ಬೆಲೆ ಆಯೋಗದ ಸದಸ್ಯರಾಗಿ ಬಳ್ಳಾರಿಯ ಎಸ್ಆರ್ ಗಾದಿಲಿಂಗನಗೌಡ ಹಾಗೂ ಕೊಪ್ಪಳದ ಡಿಎಸ್ ಪೂಜಾರ್ ಅವರನ್ನು ನೇಮಕ ಮಾಡಲಾಗಿದೆ. ಕೃಷಿ ಇಲಾಖೆಯ ಅಪರ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ಆಯೋಗದ ಅವಧಿಯನ್ನು 2026 ಜೂನ್ 25 ತನಕ ಮಾತ್ರ ನಿಗದಿ ಮಾಡಲಾಗಿದೆ. ಆಯೋಗಕ್ಕೆ ಕೇವಲ 1.5 ವರ್ಷ ಅಷ್ಟೇ ಅವಧಿ ಸಿಗುತ್ತದೆ. ಇದರಿಂದ ಆಯೋಗ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕಿದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ರೈತರು, ಕಾರ್ಮಿಕರು, ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಹಾಗೂ ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗ ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯ ವಿಷಯ ಕೋಳಿ ಸಾಕಾಣಿಕೆ. ಅವಧಿ 10 ದಿನಗಳು. ತರಬೇತಿ ಪ್ರಾರಂಭವಾಗುವ ದಿನಾಂಕ 2/1/2025. ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಸಂಪರ್ಕಿಸಬಹುದು. ಇಲ್ಲವೇ ಮೊಬೈಲ್ ಸಂಖ್ಯೆ 9743429595 ಇಲ್ಲವೇ 8722384541 ಅಥವಾ ಇಮೇಲ್ ಮೂಲಕ ಕೂಡ ಸಂಪರ್ಕಿಸಬಹುದು. cbrseti@gmail.com. ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಪ್ರಥಮವಾಗಿ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ವಹಿವಾಟು ಹೀಗಿತ್ತು. ಬೆಟ್ಟೆ ಅಡಿಕೆ ಕನಿಷ್ಠ ದರ 49,069 ರೂಪಾಯಿ, ಗರಿಷ್ಠ 57,879 ರೂಪಾಯಿ. ಗೊರಬಲು ಅಡಿಕೆ 17,009 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 33,333 ರೂಪಾಯಿ. ರಾಶಿ ಅಡಿಕೆ 36,399 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ ಬೆಲೆ 49,899 ರೂಪಾಯಿ. ನ್ಯೂ ವೆರೈಟಿ ಅಡಿಕೆ 30,099 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 49,899 ರೂಪಾಯಿ. ಸರಕು ಅಡಿಕೆ 51,100 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 94,096 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಶಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಚಾಲಿ ಅಡಿಕೆ 34,199 ಕನಿಷ್ಠ ಬೆಲೆಯಾದರೆ ಗರಿಷ್ಠ 38,699 ರೂಪಾಯಿ. ಬೆಟ್ಟೆ ಅಡಿಕೆ 31,218 ಕನಿಷ್ಠ ಬೆಲೆಯಾದರೆ ಗರಿಷ್ಠ 38,299 ರೂಪಾಯಿ. ಬಿಳಿಗೋಟು ಅಡಕೆ 21,799 ಕನಿಷ್ಠ ಬೆಲೆಯಾದರೆ ಗರಿಷ್ಠ 30,399 ರೂಪಾಯಿ. ಕೆಂಪುಗೋಟು ಅಡಕೆ 10,309 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ 18,099 ರೂಪಾಯಿ. ರಾಶಿ ಅಡಿಕೆ 43,699 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ 46,899 ರೂಪಾಯಿ. ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬಿಳಿಗೋಟು ಅಡಕೆ ಕನಿಷ್ಠ 12,989 ರೂಪಾಯಿ, ಗರಿಷ್ಠ 25,999 ರೂಪಾಯಿ. ಚಾಲಿ ಅಡಿಕೆ 23,099 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 34,139 ರೂಪಾಯಿ. ಕೋಕಾ ಅಡಿಕೆ 11,989 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 20,899 ರೂಪಾಯಿ. ರಾಶಿ ಅಡಿಕೆ 30,899 ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ 50,109 ರೂಪಾಯಿ. ಕೆಂಪುಗೋಟು ಅಡಿಕೆ 18,899 ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ 28,799 ರೂಪಾಯಿ. ಸಿಪ್ಪೆಗೋಟು ಅಡಿಕೆ 7,010 ರೂಪಾಯಿ ಕನಿಷ್ಠ ಬೆಲೆ ನಿಗದಿಯಾದರೆ ಗರಿಷ್ಠ 16,799 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹವಾಮಾನ ವರದಿ: ಬಂಗಾಳಕೊಲ್ಲಿಯ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಇಂದು ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ ಎರಡು ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ತುಂತುರು ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಎಂದು ತಿಳಿದು ಬಂದಿದೆ. ಇದುವರೆಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ ಕೇಳಿದಿರಿ. ಈಗ ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಿಕೆ ವಹಿವಾಟು ಹೀಗಿತ್ತು. ಬೆಟ್ಟೆ ಅಡಿಕೆ ಕನಿಷ್ಠ 49,699 ರೂಪಾಯಿಗಳು, ಗರಿಷ್ಠ 56,009 ರೂಗಳು. ಇಡಿ ಅಡಿಕೆ ಕನಿಷ್ಠ 40,116 ರೂಪಾಯಿಗಳು, ಗರಿಷ್ಠ 51,565 ರೂಪಾಯಿಗಳು. ಗೊರಬಲು ಅಡಿಕೆ ಕನಿಷ್ಠ 20,199 ರೂಪಾಯಿಗಳು, ಗರಿಷ್ಠ 29,211 ರೂಪಾಯಿಗಳು. ರಾಶಿ ಅಡಿಕೆ ಕನಿಷ್ಠ 39,199 ರೂಪಾಯಿಗಳು, ಗರಿಷ್ಠ 51,565 ರೂಪಾಯಿಗಳು. ಸರಕು ಅಡಿಕೆ ಕನಿಷ್ಠ 76,529, ಗರಿಷ್ಠ 85,400 ರೂಪಾಯಿಗಳು. ಇದುವರೆಗೆ ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಿಕೆ ವಹಿವಾಟಿನ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕಡೂರು ತಾಲೂಕು ಬ್ಯಾಗಡಿಹಳ್ಳಿಯ ಶ್ರೀಮತಿ ಕರಿಯಮ್ಮ ಮತ್ತು ತಂಡದವರಿಂದ ಸಂಪ್ರದಾಯ ಪದಗಳು. ಬಾಳ ಸೋಬಾನ ಬಾಗೋ ಚಾ ಗೆದೋನಾಳೆ ಜಾಕೆ ಮಾನೆ ಜಾಕೆ